ಹೈನುಗಾರಿಕೆ ಇದಕ್ಕೋಸ್ಕರ ಇಲ್ಲಿ ಒಂದು ಮಾದರಿ ಹೈನುಗಾರಿಕೆ ಘಟಕ ಇದೆ, ಹಾಗೂ ಕೋಳಿ ಸಾಕಾಣಿಕೆ ಘಟಕ ಇದೆ, ಹಂದಿ ಸಾಕಾಣಿಕೆ ಘಟಕ ಇದೆ, ಹಾಗೂ ಮೇವು ಉತ್ಪಾದನೆ ಬಗ್ಗೆ ವೈಜ್ಞಾನಿಕವಾಗಿ ನಾವು ಬೆಳೆಸಿರುವಂಥ ಮೇವಿನ ತಾಕುಗಳಿದ್ದಾವೆ. ಸೊ ನಮ್ಮ ಈ ಮೇವು ಮುಖ್ಯ ಉದ್ದೇಶ ಅಂತಂದರೆ ಈ ಆಧುನಿಕ ಹೈನುಗಾರಿಕೆ ಬಗ್ಗೆ ಪ್ರಾತ್ಯಕ್ಷತೆ ನೀಡುವುದು ಮತ್ತು ಅದು ಸ್ಥಾಪನೆಯ ಬಗ್ಗೆ ರೈತರಿಗೆ ತಿಳುವಳಿಕೆ ನೀಡುವಂಥದ್ದು, ಮತ್ತು ಉತ್ತಮ ತಳಿಯ ಮೇವನ್ನು ಬೆಳೆಸಿ ಮೇವು ಅಭಿವೃದ್ಧಿಗೆ ಏನು ರೈತರಿಗೆ ಬೇಕಾಗುವಂಥ ಮೇವಿನ ಬೇರುಗಳು, ಮೇವಿನ ತುಂಡು ಇವುಗಳನ್ನು ರೈತರಿಗೆ ಸರಬರಾಜು ಮಾಡುವಂಥದ್ದು. ಮತ್ತು ನಮ್ಮ ತಳಿ ಹಂದಿ ಒಂದು ಮರಿ ಉತ್ಪಾದನಾ ಕೇಂದ್ರವೂ ಸಹ ನಮ್ಮ ಈ ಒಂದು ಕ್ಷೇತ್ರದಲ್ಲಿದೆ. ಇಲ್ಲಿನೂ ಸಹ ನಾವು ಹಂದಿ ಮರಿಗಳನ್ನು ಉತ್ಪಾದನೆ ಮಾಡಿ ಹಂದಿ ಸಾಕಾಣಿಕೆಗೆ ಆಸಕ್ತಿ ಇರುವಂತಹ ರೈತರಿಗೆ ನಾವು ಈ ಒಂದು ಹಂದಿ ಮರಿಗಳನ್ನು ಕೊಡ್ತೀವಿ. ಇದು 3 ತಿಂಗಳು ಆದ್ಮೇಲೆ ಹಂದಿ ಮರಿಗಳನ್ನು ನಾವು ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ. ಈ ಹಂದಿ ಮರಿಗಳು ಬೇಕಾದಂಥ ರೈತರು ನಮ್ಮ ಈ ಹಂದಿ ತಳಿ ಏನು ಅಭಿವೃದ್ಧಿ ಕೇಂದ್ರ ಇದೆ, ಈ ಕೇಂದ್ರದಲ್ಲಿರುವಂತಹ ಪಶುವೈದ್ಯಾಧಿಕಾರಿಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಯಾವಾಗ ಲಭ್ಯತೆ ಇರ್ತದೆ ಅಂಥ ಸಮಯದಲ್ಲಿ ಹಂದಿ ಮರಿಗಳನ್ನು ಅವರು ತಗೊಂಡು ಹೋಗ್ಬೋದು. ಇದಕ್ಕೆ ಮಾಹಿತಿಯನ್ನು ನಮ್ಮ ಹಂದಿ ತಳಿ ಅಭಿವೃದ್ಧಿ ಕೇಂದ್ರದ ಪಶುವೈದ್ಯಾಧಿಕಾರಿಗಳಿದ್ರ ಬಗ್ಗೆ ಅದಕ್ಕೆ ಮಾಹಿತಿನ ಕೊಡ್ತಾರೆ. ಅದಲ್ಲದೆ ನಮ್ಮದು ಈಗ ಕೋಳಿ ಸಾಕಾಣಿಕೆಗೆ ಉತ್ತೇಜನ ಕೊಡೋ ಉದ್ದೇಶದಿಂದ ಈಗ ಗಿರಿರಾಜ ಕೋಳಿಗಳನ್ನು ನಾವು ಸಾಕಾಣಿಕೆ ಮಾಡ್ತಿದ್ದೀವಿ. ಆ ಗಿರಿರಾಜ ಕೋಳಿ ಸಾಗಳಿಂದ ಉತ್ಪಾದನೆ ಆಗುವಂಥ ಮರಿಗಳನ್ನು, ಒಂದು ದಿನದ ಮರಿಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾಟಿ ಕೋಳಿಗಳಿಗೆ ಹೆಚ್ಚು ಬೇಡಿಕೆ ಬಂದು ಮತ್ತು ಒಳ್ಳೆಯ ಮಾರುಕಟ್ಟೆ ಬೆಲೆ ಇರೋದ್ರಿಂದ ಹಾಗೂ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನಾಟಿ ಕೋಳಿಗಳನ್ನು ಸಹ ನಾವು ಸಾಕಾಣಿಕೆ ಮಾಡಿ ಅದರಿಂದ ಮರಿಗಳನ್ನು ಉತ್ಪಾದನೆ ಮಾಡಿ ಆ ಮರಿಗಳನ್ನು ಸಹ ಕೊಡ್ತಾ ಇದ್ದೀವಿ. ಗಿರಿರಾಜ ಮತ್ತು ಈ ನಾಟಿ ಕೋಳಿಗಳದ್ದು ಒಂದು ದಿನದ ಮರಿಗಳನ್ನು ರೈತರಿಗೆ ಕೊಡುವಂತಹ ಕಾರ್ಯಕ್ರಮ ಇದೆ. ಇದಕ್ಕೂ ಸಹ ಆಸಕ್ತ ರೈತರು ನಮ್ಮ ಈ ಒಂದು ಜಾನುವಾರು ಕ್ಷೇತ್ರದಲ್ಲಿ ಅವರ ಹೆಸರನ್ನು ನೋಂದಾಯಿಸಿಕೊಂಡ್ರೆ ನಮ್ಮಲ್ಲಿ ಏನು ಮರಿಗಳು ಉತ್ಪಾದನೆ ಆಗ್ತದೆ ಅದಕ್ಕೆ ಅನುಗುಣವಾಗಿ ಬೇಡಿಕೆಗೆ ಅನುಗುಣವಾಗಿ ಅವರಿಗೆ ಯಾವಾಗ ಮರಿಗಳು ಸಿಗಬಹುದು ಅನ್ನೋದನ್ನು ನಾವು ಅವರಿಗೆ ಫೋನ್ ಮೂಲಕ ತಿಳಿಸ್ತೀವಿ. ಅಂತ ದಿನ ಅಂದ್ರೆ ನಾವು ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ವಾರದ ಪ್ರತಿ ಶುಕ್ರವಾರ ಕೋಳಿ ಮರಿಗಳನ್ನು ಕೊಡುವಂಥದ್ದು ಕಾರ್ಯಕ್ರಮ ಇದೆ. ಸೊ ಪ್ರತಿ ಶುಕ್ರವಾರ ನಾವು ಏನು ಕೋಳಿ ಮರಿಗಳು ನಮಗೆ ಲಭ್ಯವಾಗ್ತದೆ, ಯಾರು ನಮ್ಮಲ್ಲಿ ನೋಂದಾಯಿಸಿಕೊಂಡಿರ್ತಾರೆ ಕೋಳಿ ಮರಿಗಳಿಗೆ ಅಂತ ರೈತರಿಗೆ ಇದನ್ನ ಕೊಡ್ತಾ ಇದ್ದೀವಿ. ಸೊ ಇದು ಒಂದು ಮುಖ್ಯವಾಗಿ ನಮ್ಮ ಇದರಲ್ಲಿ ನಡೀತಾ ಇರುವಂಥದ್ದು. ಅದೇ ರೀತಿ ಇನ್ನು ಹೈನುಗಾರಿಕೆಗೆ ಬಂದರೆ ನಮ್ಮಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಈ ಹೈನುಗಾರಿಕೆಗೆ ಮೊದಲು ಇಲ್ಲಿ ಮುರ್ರಾ ತಳಿಗಳಿತ್ತು 2017ರಲ್ಲಿ. ಅದಾದ ನಂತರ ಈಗ ಒಂದು ಏನು ನಮ್ಮ ಒಂದು ವಾತಾವರಣದಲ್ಲಿ ಇದು ವಾತಾವರಣದಲ್ಲಿ ಈ ಒಂದು ಏರುಪೇರು ಆಗ್ತಾ ಇರೋದ್ರಿಂದ ಬದಲಾವಣೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಈಗ ನಿಮಗೆ ಗೊತ್ತಿರೋ ಹಂಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಆ ಗ್ಲೋಬಲ್ ವಾರ್ಮಿಂಗ್ ಆದಾಗ ಏನಾಗ್ತದೆ, ಕೆಲವೊಂದು ಜಾನ ತಳಿಗಳಿಗಾಗಲಿ ಅಥವಾ ಜೀವಜಂತುಗಳಿಗಾಗಲಿ ಇಲ್ಲಿ ಬದುಕುವಂಥದಕ್ಕೆ ಕಷ್ಟ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಜೊತೆಗೂಡಿ ಈ ಒಂದು ಏನು ಬದಲಾವಣೆಗಳಾಗ್ತದೆ, ಈ ಬದಲಾವಣೆಗಳಲ್ಲಿ ಜಾನುವಾರುಗಳು ಯಾವ ರೀತಿ ಸಂರಕ್ಷಿಸಿಕೊಳ್ಬೇಕು ಇದು ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹವಾಮಾನ ಬದಲಾವಣೆ ಕಾರ್ಯಕ್ರಮದಡಿ ನಮಗೆ ಈ ಭಾಗದಲ್ಲಿ ಏನು ನಾಟಿಯ ತಳಿಗಳಿದೆ ಹಸುಗಳು ಅಂದ್ರೆ ಮಲೆನಾಡು ಗಿಡ್ಡ ಅದನ್ನ ಸಂರಕ್ಷಿಸೋಸ್ಕರ ಈಗ ಮುಖ್ಯವಾಗಿ ಈ ಒಂದು ಜಾನುವಾರು ಕ್ಷೇತ್ರದಲ್ಲಿ ಕೈಗೊಂಡಿದ್ದೇವೆ. ಸೊ ಅದಕ್ಕೋಸ್ಕರ ಸುಮಾರು ನಾವು ಒಂದು 300-400 ಹೈನೂರು ಹಸುಗಳನ್ನ ಕರುಗಳ ಜೊತೆಗೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಎಲ್ಲಿ ಮಲೆನಾಡು ಗಿಡ್ಡ ತಳಿಗಳಿದೆ ಆ ಪ್ರಾಂತ್ಯಗಳಿಂದ ನಾವು ಖರೀದಿ ಮಾಡಿ ಈ ಕ್ಷೇತ್ರದಲ್ಲಿ ಈ ತಳಿಯನ್ನ ಸಂರಕ್ಷಣೆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ಹೈನುಗಾರಿಕೆ ವಿಭಾಗದಲ್ಲಿ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಹುಟ್ಟುವಂತ ಕರುಗಳು ಮತ್ತೆ ಇದನ್ನ ಮೊದಲು ನಾವು ಸಾರ್ವಜನಿಕವಾಗಿ ಏಲಂ ಮಾಡ್ತಾ ಇದ್ವಿ, ಹರಾಜು ಹಾಕ್ತಿದ್ವಿ. ಈಗ ಕೆಲವೊಂದು ಕಾರಣಗಳಿಂದಾಗಿ ಹರಾಜುಗಳಿಗೆ ಈ ಒಂದು ಪ್ರಾಣಿ ದಯಾ ಸಂಘ ಮತ್ತೆ ಎದುರುಗಳಿಂದ ಸ್ವಲ್ಪ ಮಟ್ಟದಲ್ಲಿ ಅದನ್ನ ಮಾಡಬಾರದು ಅನ್ನೋ ಒಂದು ಇದಿರೋದ್ರಿಂದ ಈ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅಮೃತ ಸಿರಿ ಅಂತ ಯೋಜನೆಯನ್ನ ತಗೊಂಡಿದೆ. ಈ ಅಮೃತ ಸಿರಿ ಯೋಜನೆಯಲ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮಗೆ ಬೇಕಾಗಿ ಹೆಚ್ಚುವರಿಯಾಗಿ ಉತ್ಪಾದನೆ ಆಗುವಂತ ಏನು ಹೆಣ್ಣು ಕರುಗಳು ಮತ್ತೆ ಕಡಸುಗಳನ್ನ ನಾವು ರೈತರಿಗೆ ಕೊಡುವಂಥದ್ದು. ಈ ರೈತರಿಗೆ ಕೊಡುವಂಥದ್ದು ಅಂತಂದ್ರೆ ಇದು ಆಯ್ಕೆ ಸಮಿತಿ ಇದೆ, ಇದಕ್ಕೆ ಆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರಾಗಿರ್ತಾರೆ ಮತ್ತು ಜಿಲ್ಲೆಯ ಉಪನಿರ್ದೇಶಕರ ಸಹಾಯಕ ನಿರ್ದೇಶಕರುಗಳು ಕಾರ್ಯದರ್ಶಿಗಳಾಗಿರ್ತಾರೆ. ಅವರ ಒಂದು ಸಮಿತಿಯಲ್ಲಿ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಈ ಕರುಗಳನ್ನು ಕೊಡುವಂಥದ್ದು. ಈ ವರ್ಷದಲ್ಲಿ ಸುಮಾರು ನಾವು ಈಗಾಗಲೇ 102 ನಮ್ಮಲ್ಲಿ ಲಭ್ಯವಿದೆ ಅಂತ ಹೇಳಿ ಕೊಟ್ಟಿದ್ದೀವಿ. ಈಗಾಗಲೇ 3 ತಾಲೂಕಿನ ಶಾಸಕರುಗಳು ಆಯ್ಕೆ ಮಾಡಿಕೊಟ್ಟಂತಹ ಫಲಾನುಭವಿಗಳಿಗೆ ಈ ಕಡಸುಗಳನ್ನು ಮತ್ತೆ ಕರುಗಳನ್ನು ವಿತರಣೆ ಮಾಡಿದ್ದೀವಿ. ಇದಲ್ಲದೆ ಈಗ ಮುಂದೆ ಈ ನಮ್ಮಲ್ಲಿ ಉತ್ಪಾದಿಯಾಗುವಂತಹ ಗಂಡು ಕರುಗಳನ್ನು ಸಹ ತಳಿ ಅಭಿವೃದ್ಧಿಗೆ ಮತ್ತು ಕೃಷಿಗೋಸ್ಕರ ಉಪಯೋಗಿಸಿಕೊಳ್ಳಿಕ್ಕೆ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ಅದಿನ್ನೂ ಈಗಾಗಲೇ ಸರ್ಕಾರಿ ಆದೇಶ ಆಗಬೇಕಾಗಿದೆ. ಆ ಸರ್ಕಾರಿ ಆದೇಶ ಆದಮೇಲೆ ಇಲ್ಲಿ ಹುಟ್ಟುವಂತಹ ಗಂಡು ಕರುಗಳನ್ನು ಸಹ ನಾವು ರೈತರಿಗೆ ಅವರ ಉಪಯೋಗಕ್ಕೆ ನೀಡುವಂತಹ ಕಾರ್ಯಕ್ರಮ ಇದೆ. ಇದು ಸದ್ಯದಲ್ಲಿ ನಮ್ಮ ಇದರಲ್ಲಿ ನಡೀತಾ ಇರುವಂತದ್ದು. ನಂತರ ನಾನು ಈಗಾಗಲೇ ಹೇಳಿದೆ ಹವಾಮಾನ ವೈಪರೀತ್ಯದಿಂದ ಏನು ಇದಿದೆ ಅಂತೇಳಿ. ಅದರಲ್ಲಿ ನಮ್ಮಲ್ಲಿ ಬಂದಿರುವಂತಹ ಅನುದಾನದಲ್ಲಿ ಈಗಾಗಲೇ ನಾವು ಹೈಡ್ರೋಫೋನಿಕ್ಸ್ ಅಂತ ಹೇಳಿ ಮೇವು ಉತ್ಪಾದನೆ ಒಂದು ಘಟಕನ ಇದು ಮಾಡಿದೀವಿ. ಎರೆಹುಳು ಗೊಬ್ಬರ ಇದರದ್ದು ಒಂದು ಪ್ರಾತ್ಯಕ್ಷತೆ ಘಟಕ ಮಾಡಿದೀವಿ. ಅದೇ ರೀತಿ ಮಳೆ ನೀರು ಕುಯಿಲು ಘಟಕನೂ ಸಹ ನಾವು ಆ ಒಂದು ಅನುದಾನದಲ್ಲಿ ಇದು ಮಾಡಿದೀವಿ. ಅದಲ್ಲದೇ ಕೃಷಿ ಹೊಂಡನೂ ಸಹ ಈ ಒಂದು ಇದರಲ್ಲಿ ನಿರ್ಮಿಸಿದೀವಿ. ಸೊ ಇದಿಷ್ಟು ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ರೈತ ತರಬೇತಿಯ ಬಗ್ಗೆ ಈಗ ನಮ್ಮಲ್ಲಿ ಇದು ತರಬೇತಿ ಕೇಂದ್ರ ಅಂತಲೂ ನಮ್ಮ ಇದರಲ್ಲಿ ಇದೆ. ಇದು ಏನು ಕೊಯ್ಲ ಜಾನುವಾರು ಕ್ಷೇತ್ರ ಜಾನುವಾರು ತಳಿ ಸಂವರ್ಧನೆ ಮತ್ತು ತರಬೇತಿ ಅಂತೇಳಿ. ಈಗ ಏನು ಆಸಕ್ತ ರೈತರಿದ್ದಾರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದರಲ್ಲಿ, ಅಲ್ಲಿ ಯಾರು ಬೇಕಾದ್ರೆ ನಮ್ಮಲ್ಲಿ ನೋಂದಾಯಿಸಿಕೊಂಡ್ರೆ ನಾವು ಇಲ್ಲಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಈ ಪಶುಪಾಲನಾ ಇಲಾಖೆಯ ವಿವಿಧ ಚಟುವಟಿಕೆಗಳು ಅಂದ್ರೆ ಹೈನುಗಾರಿಕೆ ಇರಬಹುದು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಅಥವಾ ಮೊಲ ಸಾಕಾಣಿಕೆ, ಇವುಗಳು ಎಲ್ಲದರನ್ನು ಬಗ್ಗೆ ರೈತರು ಏನು ಆಸಕ್ತಿ ಇರ್ತದೆ ಅಂತವರು ಒಂದು ಕಡಿಮೆ ಅಂದ್ರೆ 10 ರಿಂದ 20 ಜನನಾದ್ರೂ ಸಹ ನಮ್ಮಲ್ಲಿ ನೋಂದಾಯಿಸಿಕೊಂಡ್ರೆ ಒಂದು ಕಾರ್ಯಕ್ರಮಕ್ಕೆ ಅದ್ರ ಬಗ್ಗೆ ತರಬೇತಿ ಕೊಡಲಿಕ್ಕೆ ನಮ್ಮಲ್ಲಿ ಪಶುವೈದ್ಯಾಧಿಕಾರಿಗಳಿದ್ದಾರೆ ಮತ್ತು ನಮ್ಮಲ್ಲಿ ಒಂದು ತರಬೇತಿ ಕೇಂದ್ರ ಇದೆ. ಸೊ ಈಗ ರೈತರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಒಂದು ದಿನದಿರಬಹುದು ಅಥವಾ 3 ದಿನದಿರಬಹುದು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಇದಲ್ಲದೇ ನಮಗೆ ಈಗ ನಮ್ಮ ಕೇಂದ್ರ ಕಚೇರಿಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಮಗೆ ಗುರಿಗಳನ್ನು ನಿಗದಿಪಡಿಸಿರ್ತಾರೆ ತರಬೇತಿಗಳನ್ನ, ಅದಕ್ಕೂ ಸಹ ತರಬೇತಿನ ಕೊಡ್ತೀವಿ. ಅದಲ್ದಲೇನೆ ಈಗ ನಮ್ಮ ಜಿಲ್ಲಾ ಪಂಚಾಯತ್ ಇದರಲ್ಲಿ ನಡೀತಾ ಇರೋಂತ ಈಗ ಸ್ವಸಹಾಯ ಗುಂಪುಗಳಿರ್ಬೋದು ಅಥವಾ ಬೇರೆ ನಮ್ಮ ಸ್ತ್ರೀ ಶಕ್ತಿ ಸಂಘದ ಗುಂಪುಗಳಿರ್ಬೋದು, JLGs ಇರ್ಬೋದು, ಬ್ಯಾಂಕಿಂದ ಫಾರ್ಮೇಷನ್ ಮಾಡಿರೋಂಥ ಗುಂಪುಗಳಿರ್ಬೋದು ಅಥವಾ NGOಗಳಿಂದ ಮಾಡಿರೋಂಥ ಗುಂಪುಗಳಿರ್ಬೋದು, ಯಾರೇ ಆಗಲಿ ನಮ್ಮಲ್ಲಿ ಅವರು ತರಬೇತಿ ಬೇಕು ಅಂತ ಹೇಳಿ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ತರಬೇತಿನ ಕೊಡ್ತಾ ಇದ್ದೀವಿ. ತರಬೇತಿ ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಒಂದಿಷ್ಟು ಏನು ನಮ್ಮ ಕೈಪಿಡಿಗಳಿದ್ದಾವೆ ಅದನ್ನು ಕೊಡೋ ಅಂಥದ್ದು, ಅವರಿಗೆ ಒಂದು ಸಾಮಾನ್ಯ ಜ್ಞಾನನ ನಾವು ತಿಳಿಸ್ಕೊಡೋಂಥದ್ದು ಕಾರ್ಯಕ್ರಮನ ಈ ಒಂದು ಇದರಲ್ಲಿ ತರಬೇತಿಯಲ್ಲಿ ಮಾಡ್ತಾ ಇದ್ದೀವಿ. ಪಶು ವೈದ್ಯಕೀಯ ಕಾಲೇಜ್ ಬಗ್ಗೆ, ಕಾಲೇಜು ಏನಾಗ್ತದೆ ಅಂತಂದ್ರೆ ಅದು ನಮ್ಮ ಪಶುಪಾಲನಾ ಪಶುವೈದ್ಯ ಸೇವಾ ಕರ್ನಾಟಕ ಸರ್ಕಾರದ ಇದರೊಳಗೆ ವ್ಯಾಪ್ತಿಗೆ ಬರೋದಿಲ್ಲ, ಅದು ವಿಶ್ವವಿದ್ಯಾನಿಲಯಕ್ಕೆ ಬರ್ತದೆ ಬೀದರ್ಗೆ. ಸೊ ಅಲ್ಲಿಂದ ಏನಾಗಿದೆ, ಇಲ್ಲಿ ನಾವು ಜಾಗ ಅಷ್ಟೇ ನಮ್ಮಲ್ಲಿದ್ದು ಸರ್ಕಾರಿ ಆದೇಶದ ಪ್ರಕಾರ ಜಾಗನ ಅವರಿಗೆ ಕೊಟ್ಟಿದ್ದೀವಿ. ಈಗ ಅಲ್ಲಿ ಅತ್ಯಾಧುನಿಕವಾದ ಒಂದು ಕಾಲೇಜಿನ ಕಟ್ಟಡ ಬರ್ತಾ ಇದೆ. ಅಲ್ಲಿ ಏನು ಒಂದು ಕಾಲೇಜಿಗೆ ಇರಬೇಕಾದಂತಹ ಒಂದು ಕಾಲೇಜಿನ ಬಿಲ್ಡಿಂಗು ಅಥವಾ ಪ್ರಯೋಗಾಲಯಗಳು ಮತ್ತೆ ಒಂದು ಆಧುನಿಕ ಆಸ್ಪತ್ರೆ ಮತ್ತು ಅಲ್ಲಿ ಓದುವಂತಹ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಬೇರೆ ಬೇರೆಯಾಗಿ ಈ ರೀತಿ ಎಲ್ಲ ಕಟ್ಟಡಗಳು ಅಲ್ಲಿ ಈಗಾಗಲೇ ಬರ್ತಾ ಇದೆ. ಈಗಾಗಲೇ ಸುಮಾರು 80% ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ ಕಟ್ಟಡದ ಕಾಮಗಾರಿಗಳು. ಸೊ ಕಟ್ಟಡ ಕಾಮಗಾರಿಗಳು ಪೂರ್ಣ ಆದಮೇಲೆ ಸದ್ಯದಲ್ಲೇ ಅಲ್ಲಿನೂ ಸಹ ಒಂದು ಪಶುವೈದ್ಯ ಕಾಲೇಜು ಶುರುವಾಗ್ತದೆ. ಸೊ ಇದು ಶುರುವಾಗೋದ್ರಿಂದ ಏನಾಗ್ತದೆ, ಈ ಭಾಗದಲ್ಲಿರುವಂತಹ ರೈತ ಮಕ್ಕಳು ತಾವು ಇಲ್ಲೇ ಓದಲಿಕ್ಕೆ ಈಗ ಬೆಂಗಳೂರಿಗೆ ಹೋಗಬೇಕಾಗ್ಲಿ ಅಥವಾ ಬೀದರ್ಗೆ ಹೋಗಬೇಕಾಗ್ಲಿ ಅಂತ ಒಂದು ಇದು ಇಲ್ದಲೇನೆ ಈ ಭಾಗದ ರೈತರ ಮಕ್ಕಳು ಇಲ್ಲೇನೆ ಒಂದು ಪಶುವೈದ್ಯ ವಿಜ್ಞಾನನ ಓದಲಿಕ್ಕೆ ಅವಕಾಶ ಸಿಗ್ತದೆ. ಈಗ ಕರಾವಳಿ ಜಿಲ್ಲೆಯ ಒಂದು ರೈತರು ಆಸಕ್ತಿಯಿಂದ ಇಂಥ ಒಂದು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರುವಂತಹ ಈ ಕೋಳಿ ಮರಿಗಳಾಗ್ಬೋದು ಅಥವಾ ಹಂದಿ ಮರಿಗಳಾಗ್ಬೋದು ಅಥವಾ ಹಸುವಿನ ಕರುಗಳಾಗ್ಬೋದು ಇವುಗಳನ್ನ ಪಡಿಬೇಕಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಒಂದು ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡಿ. ಇಲ್ಲಿ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ಅಂದ್ರೆ ಇದು ಸ್ವಲ್ಪ ನಮ್ದು ಈಗ ನಿಮಗೆ ಗೊತ್ತಿರುವ ಹಾಗೆ ಇದು ಕರಾವಳಿ ಜಿಲ್ಲೆ ಗುಡ್ಡಗಾಡು ಪ್ರದೇಶ. ಇಲ್ಲಿ ಒಂದು ಈ ಸಿಗ್ನಲ್ಗಳಾಗ್ಲಿ ಎದುರುಗಳದಾಗ್ಲಿ ಸಮಸ್ಯೆ ಇದ್ದೇ ಇರ್ತದೆ. ಸೊ ಹಾಗಾಗಿ ಆದ್ರೂ ನಮ್ಗೆ ಈಗ ಸರ್ಕಾರದಿಂದ ನೀಡಿರುವಂತಹ ಎರಡು ಮೊಬೈಲ್ಗಳಿದಾವೆ. ಈಗಾಗಲೇ ನಮ್ಮ ಏನು ಸ್ಥಿರ ದೂರವಾಣಿ ಇದೆ, ಸ್ಥಿರ ದೂರವಾಣಿ ಈಗ ಕಾರ್ಯನಿರ್ವಹಿಸೋದು ಕಷ್ಟ ಇದೆ ಈ ಜಾಗದಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಗೆ ಇಲಾಖೆಗೆ ಕೊಟ್ಟಿರುವಂತಹ ಎರಡು ನಂಬರ್ಗಳಿದಾವೆ ಸಂಚಾರಿ ದೂರವಾಣಿದು, 9141010046. ಇದು ಪೌಲ್ಟ್ರಿ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಇದು. ಕೋಳಿ ಮರಿಗಳು ಅದನ್ನು ಬೇಕಾದ್ರೆ ಈ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. 9141010046. ಸೊ ಇದೊಂದಕ್ಕೆ ಅಲ್ಲ, ನೀವು ಈ ಕೇಂದ್ರದ ನಮ್ಮ ಸಂವರ್ಧನಾ ಕೇಂದ್ರದ ಮತ್ತು ತರಬೇತಿ ಬಗ್ಗೆ ಯಾವುದೇ ಮಾಹಿತಿ ಬೇಕಾದ್ರೆ ಈ ಒಂದು ಸಂಚಾರಿ ದೂರವಾಣಿಗೆ ನೀವು ಸಂಪರ್ಕ ಮಾಡಬಹುದು. ಅದೇ ರೀತಿ ಇನ್ನೊಂದು ದೂರವಾಣಿ ಸಂಖ್ಯೆ ಇದೆ, ಇದು ಒಂದು 9141010017. ಇದು ಒಂದು ಆಡಳಿತ ವಿಭಾಗದ ಇದಿದೆ. ಇದಕ್ಕೂ ಸಹ ನೀವು ಕರೆ ಮಾಡಿ ಮಾಹಿತಿನ ಬೇಕಾದ್ರೆ ನಮ್ಗೆ ಏನು ನಿಮ್ಗೆ ಏನು